ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಜಿಬಿ ಲೋಕೇಶ್ ಅವರೊಂದಿಗೆ ಸಂವಾದವನ್ನ. ಕೇಂದ್ರ ಮುಂಗಡ ಪತ್ರ 2023-24 ಒಂದು ಸಾಲಿನ ಮುಂಗಡ ಪತ್ರ ಕುರಿತಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಜಿಬಿ ಲೋಕೇಶ್ ಅವರು ಬಜೆಟ್ ಕುರಿತು ಅವರ ಪ್ರತಿಕ್ರಿಯೆಯನ್ನ ನೀಡಿದ್ದು ಹೀಗೆ. ಬಜೆಟ್ ಮೊನ್ನೆ ತಾವೆಲ್ಲ ಗಮನಿಸಿರಬಹುದು, ಇದರಲ್ಲಿ ಪ್ರಮುಖವಾಗಿ ಇವತ್ತು ನಾವು ಕೃಷಿ ಬಗ್ಗೆ ಮಾತಾಡುವುದಾದ್ರೆ ಬಂಡವಾಳ ಹೂಡಿಕೆ ಒಟ್ಟಾರೆ ದೇಶದ ಬಂಡವಾಳ ಹೂಡಿಕೆಯಲ್ಲಿ 33% ಹೆಚ್ಚುವರಿಯಾಗಿದೆ ಈ ವರ್ಷ ಕಳೆದ ವರ್ಷಕ್ಕಿಂತ ಹೋಲಿಕೆ ಮಾಡಿದಾಗ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಆ ಬಂಡವಾಳ ಹೂಡಿಕೆಯಲ್ಲಿ, ಯಾಕಂದ್ರೆ ಬಂಡವಾಳ ಹೂಡಿಕೆ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಮತ್ತು ಆದಾಯಗಳನ್ನು ಹೆಚ್ಚಿಸಲಿಕ್ಕೆ ಬಂಡವಾಳ ಹೂಡಿಕೆ ಬಹಳ ಪ್ರಮುಖವಾದದ್ದು ಇದು ಒಟ್ಟಾರೆಯಾಗಿ. ಹಾಗೂ ಈಗ ಕೃಷಿಗೆ ಸಂಬಂಧ ಸೀಮಿತವಾಗಿ ಹೇಳುವುದಾದ್ರೆ ಹಿಂದಿನ ವರ್ಷದ ಪ್ರಮುಖವಾದ ಬಜೆಟ್ ನಲ್ಲಿ ಘೋಷಣೆ ಆದಂತಹ ಯೋಜನೆಗಳಂದ್ರೆ ಯುವ ಉದ್ಯಮಿಗಳಿಗೆ ಕೃಷಿ ಸ್ಟಾರ್ಟ್ಅಪ್ ಗಳನ್ನು ಆರಂಭಿಸಲು ಉತ್ತೇಜನ ಕ್ರಮವಾಗಿ ವೇಗವರ್ಧಕ ನಿಧಿಯನ್ನು ಸ್ಥಾಪಿಸುವುದು. ಈಗ ನಮ್ಮಲ್ಲಿ ಯಾಕಂದ್ರೆ ಬಹಳಷ್ಟು ಸಣ್ಣ ಸ್ಟಾರ್ಟ್ಅಪ್ ಗಳು ಇನ್ನು ಕೆಂಪರ್ ಈಗ ಐಟಿ ಟೆಕ್ಸ್ ಅಲ್ಲಿ ಬಂದಂತ ಕೃಷಿಯಲ್ಲಿ ಬರ್ತಕ್ಕಂಥವನ್ನು ಕಡಿಮೆ ಇರೋದ್ರಿಂದ ಈ ಯುವ ಉದ್ಯಮಿಗಳನ್ನ ಕೃಷಿ ಸ್ಟಾರ್ಟ್ಅಪ್ ಗಳನ್ನು ಆರಂಭ ಮಾಡಲು ಅದರಲ್ಲಿ ಉತ್ತೇಜಕ್ರಮವಾಗಿ ಕೃಷಿ ವೇಗವರ್ಧಕ ನಿಧಿ ಸ್ಥಾಪನೆ ಒಂದು ಒಳ್ಳೆಯ ದಿಕ್ಸೂಚಿ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸ್ಟಾರ್ಟ್ಅಪ್ಸ್ ಅಂದ ತಕ್ಷಣ ಇರ್ತಕ್ಕಂಥ ಬಿಸ್ನೆಸ್ ಗಿಂತನೂ ಹೊಸ ಹೊಸ ಆವಿಷ್ಕಾರಗಳನ್ನ ರೈತರಿಗೆ ಆವಿಷ್ಕಾರಗಳನ್ನ ಜೊತೆಗೆ ಅವುಗಳನ್ನು ಅಭಿವೃದ್ಧಿಪಡಿಸಿ ದೇಶಗಳಿಗೆ ಹೊಸ ಹೊಸದ ಅನ್ವೇಷಣೆಗಳನ್ನು ಮತ್ತು ಹೊಸ ಹೊಸ ಉತ್ಪನ್ನಗಳು ಮತ್ತು ಸೇವೆಗಳನ್ನು ರೈತ ಬಾಂಧವರಿಗೆ ತಲುಪಿಸೋದು ಬಹಳ ಮುಖ್ಯವಾದ ಉದ್ದೇಶ. ಇದರಿಂದ ನಮ್ಮ ದೇಶದ ಆಹಾರ ಉತ್ಪಾದನೆ ಮತ್ತು ಉತ್ಪಾದಕ ಸಮತೆಯನ್ನು ಹೆಚ್ಚಿಸಕ್ಕೆ ಒಂದು ಅನುಕೂಲ ಆಗುತ್ತಂತ ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ನೀರಾವರಿ ಯೋಜನೆಗೆ ನಮ್ಮಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸುಸ್ಥಿರ ಸೂಕ್ಷ್ಮ ನೀರಾವರಿ ಯೋಜನೆಗೂ ಸಹ 5,300 ಕೋಟಿ ಒದಗಿಸಿರುವುದು ಎಲ್ಲರಿಗೂ ಒಂದು ಒಳ್ಳೆಯ ಶುಭ ಸುದ್ದಿ ಅಂತ ನಾವು ಒಪ್ಪಬಹುದು. ಅದೇ ರೀತಿಯಾಗಿ ಈಗ ಇತ್ತೀಚೆಗೆ ನಮ್ಮಲ್ಲಿ ಸಿರಿಧಾನ್ಯ ಮೇಳವನ್ನು ಸಮೇತ ಆಯೋಜನೆ ಮಾಡಿತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಇಂತಹ ಅಂತಾರಾಷ್ಟ್ರೀಯ ಕೃಷಿ ಸಿರಿಧಾನ್ಯ ಮೇಳ ಸಮೇತ ಈ ನಿಟ್ಟಿನಲ್ಲಿ ಈ ವರ್ಷ ನಾವು ಸಿರಿಧಾನ್ಯ ವರ್ಷ ಅಂತೇಳಿ ನಾವೇನು ಡಿಕ್ಲೇರ್ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ಇದು ಹೆಚ್ಚಿನ ಅನುದಾನವನ್ನು ಭಾರತೀಯ ಸಂಶೋಧನಾ ಸಂಸ್ಥೆ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಒದಗಿಸ್ತಕ್ಕಂಥದ್ದು ಇದೊಂದು ಬಹಳ ಮುಖ್ಯವಾದ ಅಂಶ. ಅದರಲ್ಲಿ ಕರ್ನಾಟಕದಲ್ಲಿ ಸಿರಿಧಾನ್ಯಗಳನ್ನು ಯಥೇಚ್ಛವಾಗಿ ಬೆಳೆತಕ್ಕಂಥ ನಮ್ಮ ಪ್ರದೇಶ ಬಯಲುಸೀಮೆ ಪ್ರದೇಶಗಳಲ್ಲಿ ಹೆಚ್ಚಿನವಾಗಿ ಸಿರಿಧಾನ್ಯ ಬೆಳೆತಿದ್ವಿ. ಅವುಗಳ ಒಂದು ಪ್ರಮುಖವಾದ ಕೊರತೆ ಏನಪ್ಪಾ ಅಂದ್ರೆ ಅವುಗಳಿಂದ ಕಡಿಮೆ ಉತ್ಪಾದಕತೆ ಮತ್ತು ಅವುಗಳ ಮಾರುಕಟ್ಟೆ ಕಡಿಮೆ ಇರೋದ್ರಿಂದ ಇವುಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳನ್ನು ಉತ್ಪಾದನೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡೋದ್ರಿಂದ ಇದರಿಂದ ಬಹಳಷ್ಟು ರೈತ ಅದರಲ್ಲೂ ಬಡ ಕುಟುಂಬದಲ್ಲೂ ಬಯಲುಸೀಮೆ ಪ್ರದೇಶ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಅದೇ ರೀತಿಯಾಗಿ ಎಲ್ಲದಕ್ಕೂ ಪ್ರಮುಖವಾದ ಮೂಲ ಯಾವ್ದಪ್ಪ ಅಂದ್ರೆ ಯಾವುದೇ ಒಂದು ಕೃಷಿಯಲ್ಲಿ ಆರಂಭ ಮಾಡಬೇಕು ಯಾವ್ದೋ ಒಂದು ಮಾಡ್ಬೇಕಂದ್ರೆ ಸಾಲದ ವ್ಯವಸ್ಥೆ. ಕೃಷಿ ಸಾಲದ ವ್ಯವಸ್ಥೆ ಕಳೆದ ವರ್ಷ 16.5 ಕೋಟಿ ಇತ್ತು ಕೃಷಿ ವಲಯಕ್ಕೆ ಕೊಡ್ತಕ್ಕಂಥ ಸಾಲ. ಈ ವರ್ಷ ಅದನ್ನು 20 ಲಕ್ಷ ಕೋಟಿಗೆ ಹೆಚ್ಚಿಸಿರತಕ್ಕಂಥದ್ದು ಬಹಳ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಇದರಿಂದ ಸಾಕಷ್ಟು ಇದರಿಂದ ಸಾಲದಿಂದ ಬಂಡವಾಳ ಹೂಡಿಕೆ ಜಾಸ್ತಿ ಆಗುತ್ತೆ, ಅದರಿಂದ ಬಹಳಷ್ಟು ಜನ ಉದ್ಯೋಗ ಮತ್ತು ಆದಾಯ ಸಮೇತ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೃಷಿ ವಲಯದಲ್ಲಿ ನನ್ನ ಒಂದು ಅಭಿಪ್ರಾಯ. ಇದೇ ರೀತಿಯಲ್ಲಿ ಇನ್ನೊಂದು ಪ್ರಮುಖ ಒಂದು ಏನಂದ್ರೆ ಕಳೆದ ವರ್ಷ ಬಜೆಟ್ ನಲ್ಲಿ ಸಮೇತ ಒಂದು ಜಿಲ್ಲೆ ಒಂದು ಉತ್ಪನ್ನ ಪ್ರೋತ್ಸಾಹ ಇತ್ತು. ಸೊ ಇದಕ್ಕಿಂತ ಸಮೇತ ಇನ್ನು ಹೆಚ್ಚಿನ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಇಲ್ಲಿ ನಮ್ಮಲ್ಲಿ ಜಿಯೋಗ್ರಫಿಕಲಿ ಜಿಐ ಟ್ಯಾಕ್ಸ್ ಅಂತ ಬರ್ತಾರೆ ಅಂತ ಉತ್ಪನ್ನಗಳಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನಗಳಲ್ಲಿ ಇಲ್ಲಿ ನಮ್ಮಲ್ಲಿ IPR ಶೂಸ್ ಅಲ್ಲಿ ಬರ್ತದೆ. ಅದರಲ್ಲಿ ಜಿಐ ಇನ್ವೆ ಯಾವ ಇರುತ್ತವೋ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಲ್ಲಿ ಆ ಉತ್ಪನ್ನಗಳನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗ್ಲಿಕ್ಕೆ ಈ ಒಂದು ಯೋಜನೆ ಬಹಳ ಉತ್ತಮವಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಇದೇ ರೀತಿಯಲ್ಲಿ ನಮ್ಮಲ್ಲಿ ಒಂದು ಉದಾಹರಣೆ ಅಂದ್ರೆ ತೊಗರಿ ಬೆಳೆ. ಅದೇ ತೊಗರಿ ನಮ್ಮಲ್ಲಿ ಜಿಐ ಟ್ಯಾಕ್ಸ್ ಸಿಕ್ಕಿದೆ ಗುಲ್ಬರ್ಗಾ ತೊಗರಿಗೆ. ಇದನ್ನ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗ್ಲಿಕ್ಕೆ ಇದಕ್ಕಂತ ಒಂದು ಈ ಯೋಜನೆಯಲ್ಲಿ ಉತ್ತಮವಾದ ಪ್ರೋತ್ಸಾಹ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಮುಖವಾದ ಯೋಜನೆ ಅಂದ್ರೆ ಪಿಎಂ ಪ್ರಣಾಮ್ ಅಂತ. ಈ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿ ಅಳವಡಿಸಲು ಒಂದು ಕೋಟಿ ರೈತರಿಗೆ ಸರ್ಕಾರದಿಂದ ಸಹಾಯಧನ ಸಹ ನೀಡಲಾಗುತ್ತೆ. ಇದರಲ್ಲಿ ಎರಡು ಮುಖ್ಯವಾಗಿ ನಾವು ನೋಡಿಸಬಹುದು. ಸುಸ್ಥಿರ ಕೃಷಿ ಅಂದ ತಕ್ಷಣ ನಮ್ಮಲ್ಲಿ ಎರಡು ರೀತಿಯಿಂದ ಬರುತ್ತೆ. ಒಂದು ನಮ್ಮಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಸರಿಯಾಗಿ ಬಳಕೆ ಮಾಡಿಕೊಂಡು ಹೆಚ್ಚಿನ ಉತ್ಪಾದನೆ ಮಾಡುವುದು. ಅದೇ ರೀತಿಯಾಗಿ ನಾವು ಹೆಚ್ಚಿನ ಉತ್ಪಾದನೆ ಮಾಡಬೇಕಾದಾಗ ಅದರಿಂದ ಯಾವುದೇ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳಿಗೆ ಕೊರತೆ ಆಗದಂಗೆ ಅವನ್ನ ಡಿಫ್ರಿಷಿಯೇಟ್ ಆಗದ ನಾವು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ನಮ್ಮಲ್ಲಿ ಈಗ ಕೃಷಿಯಲ್ಲಿ ಉತ್ಪಾದನೆ ಜಾಸ್ತಿ ಇದೆ, ರಾಸಾಯನಿಕಗಳ ಬಳಕೆ ಜಾಸ್ತಿ ಆಗಿದ್ರಿಂದ ಅವುಗಳ ಪರಿಸರದ ಮೇಲೆ ಸಮೇತ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಇವುಗಳಂತೂ ಒಂದು ದಿಸೆಯಲ್ಲಿ ರಾಸಾಯನಿಕ ವಸ್ತುಗಳನ್ನ ಕೃಷಿಯಲ್ಲಿ ಕಡಿಮೆ ಮಾಡುವುದು. ಅದರಲ್ಲಿ ಒಂದು ಮೇನ್ ಯಾವ ತರ ಮಾಡಬಹುದು ಅಂದ್ರೆ ಉತ್ಪಾದಕತೆಯನ್ನು ಉತ್ಪಾದನೆ ಕಡಿಮೆ ಮಾಡೋದ್ರಲ್ಲಿನೇ ಈಗ ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡು ಹೆಚ್ಚಿಗೆ ಅಂದ್ರೆ ವಿವಿಧ ರೀತಿಯಲ್ಲಿ ರಾಸಾಯನಿಕ ಬಳಕೆಗೆ ಇರ್ತಕ್ಕಂಥ ಬದಲಾವಣೆ ವ್ಯವಸ್ಥೆಯನ್ನು ನೈಸರ್ಗಿಕ ಕೃಷಿಯ ಈಗ ಮೂಲಕ ಸಮೇತ ಇದರಲ್ಲಿ ಹೊಸ ಹೊಸ ಪ್ರಯೋಗಗಳು ಬಂದಾಗ ಇದರಿಂದ ಒಂದು ದೃಷ್ಟಿಯಿಂದ ಒಂದು ರಾಸಾಯನಿಕ ಬಳಕೆ ಕಡಿಮೆ ಮಾಡಬಹುದು ಇದು ಮತ್ತು ಇದರಲ್ಲಿ ಉತ್ತಮವಾದ ಪೌಷ್ಟಿಕತೆ ಆಹಾರ ಸಮೇತ ನೈಸರ್ಗಿಕ ಕೃಷಿ ಮತ್ತು ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಇದರಿಂದ ನ್ಯೂಟ್ರಿಷಿಯಸ್ ಫುಡ್ ಸಿಗುತ್ತೆ, ಪರಿಸರಕ್ಕೂ ಹಾನಿಯಾಗೋದಿಲ್ಲ, ಹಾಗೂ ನಮ್ಮಲ್ಲಿಗಿಂತ ರೈತರ ಆದಾಯ ಸಮೇತ ಸಂಬಂಧ ಹೆಚ್ಚಿಸಬಹುದು. ಈ ಒಂದು ಯೋಜನೆ ಒಂದು ಸುಸ್ಥಿರ ಕೃಷಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಅದೇ ತರ ಗ್ರೀನ್ ಕ್ರೆಡಿಟ್ ಅಂತ ಒಂದು ಇನ್ನೊಂದು ಬಂದಿದೆ ಪರಿಸರಕ್ಕೆ ತಕ್ಕಂತಾಗಿ. ಕ್ರೆಡಿಟ್ ಅಂದ್ರೆ ಯಾವುದೇ ಒಂದು ಕಂಪನಿಗಳು ಈ ಪರಿಸರಕ್ಕೆ ತಕ್ಕಂತ ವ್ಯವಸ್ಥೆಗಳನ್ನು ಅಥವಾ ತಂತ್ರಗಳನ್ನು ಅಳವಡಿಕೆ ಮಾಡಿದಾಗ ಅವರಿಗೆ ಕ್ರೆಡಿಟ್ ಕೊಟ್ಟಾಗ ಅಂದ್ರೆ ಅದಕ್ಕೆ ಒಂದು ಉತ್ತೇಜನೆ ಕೊಟ್ಟಾಗ ಅಲ್ಲಿ ಅವರು ಈ ಪರಿಸರಕ್ಕೆ ಆಗತಕ್ಕಂತ ಹಾನಿಗಳನ್ನು ಕಡಿಮೆ ಮಾಡಬಹುದು. ಅದರಿಂದ ಒಂದು ಕ್ಲೀನ್ ಎನರ್ಜಿ ಕ್ಲೀನ್ ಗ್ರೀನ್ ಕ್ರೆಡಿಟ್ ಕೊಟ್ಟ ಅವರಿಗೆ ಇದನ್ನ ಎನ್ಕರೇಜ್ ಮಾಡಿದಂಗೆ ಆಗುತ್ತೆ ಕಂಪನಿಗಳಿಗೆ. ಇದರಿಂದ ಪರಿಸರಕ್ಕೆ ಬಹಳ ಸಾಕಷ್ಟು ಅನುಕೂಲ ಅನೇನು ಕಂಪನಿಗಳಿಂದ ಆಗ್ತಾ ಇತ್ತು ಅದನ್ನು ಕಡಿಮೆ ಮಟ್ಟಕ್ಕೆ ಕಡಿಮೆ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಕೃಷಿ ವಲಯಕ್ಕೆ ಇಂದಿನ ಬಜೆಟ್ ಪ್ರಮುಖವಾಗಿ ನೀರಿನ ಸದ್ಬಳಕೆ, ಆಹಾರದ ಉತ್ಪಾದನೆ ಹಾಗೂ ಆ ಉತ್ಪಾದನೆ ಜೊತೆಗೆ ಪೌಷ್ಟಿಕತೆ ಏನ ಪೌಷ್ಟಿಕತೆ ಇದೆಯೇ, ನಾವು ಸಿರಿಧಾನ್ಯಗಳನ್ನು ಸಮೇತ ಬಳಕೆ ಮಾಡೋದು ಈಗ ಬಹಳಷ್ಟು ಮುಖ್ಯವಾಗಿದೆ, ಅವುಗಳ ಪ್ರಾಮುಖ್ಯತೆ. ಅದೇ ರೀತಿಯಾಗಿ ಒಟ್ಟಾರೆ ನಮ್ಮ ಕೃಷಿ ಉತ್ಪನ್ನ ಉತ್ಪಾದನೆ ದೇಶದಲ್ಲಿ ಒಟ್ಟಾರೆ ಈಗ 315 million tons ಏನಿದೆ ಕೃಷಿ ಆಹಾರ ಧಾನ್ಯಗಳ ಉತ್ಪಾದನೆ, ಇನ್ನೂ ಸಮೇತ 320 ton ಅವರಿಗೆ ಸಮೇತ ನಾವು ಹೆಚ್ಚುವರೆಗೆ ಉತ್ಪಾದನೆ ಮಾಡುವ ದೃಷ್ಟಿಯಿಂದ ಇಟ್ಕೊಂಡು ಈ ಬಜೆಟ್ ಏನಿದೆ ಅಂದ್ರೆ ಓವರ್ ಆಲ್ ಒಂದು ದೂರದೃಷ್ಟಿ ಒಂದು ಉಳ್ಳವರ್ತಕ್ಕಂಥ ಬಜೆಟ್ ಅಂತ ನನ್ನ ಒಂದು ಅನಿಸಿಕೆ. ಈ ಒಂದು ಬಜೆಟ್ ಇಂದ ಕೃಷಿ ಒಂದು ಅಭಿವೃದ್ಧಿ ಸಾಕಷ್ಟು ಪ್ರಮಾಣದಲ್ಲಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀರಾ ತಾವು? ಅಭಿವೃದ್ಧಿ ಸಾಕಷ್ಟು ಆಗಿದೆ, ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಮೇತ ದೂರದೃಷ್ಟಿಗಳ ಯೋಜನೆಗಳಿದೆ. ಉದಾಹರಣೆಗೆ ಪಿಎಂ ಪ್ರಣಾಮ ಇದೆ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿ ಒಂದ್ ಕಡೆಯಿಂದ ನಮ್ಮಲ್ಲಿ ಬಹಳಷ್ಟು ಕೆಲವು ವಿದ್ವಾಂಸರು ಏನಂದ್ರೆ ನೈಸರ್ಗಿಕ ಕೃಷಿ ಮಾಡಲು ಉತ್ಪಾದನೆ ಕಡಿಮೆ ಆಗುತ್ತೆ ಅಂದ್ರು. ಹೌದು, ತಾತ್ಕಾಲಿಕವಾಗಿ ಕಡಿಮೆ ಆಗಬಹುದು, ಬಟ್ ದೂರದೃಷ್ಟಿಯಲ್ಲಿ ಮಾಡಿದಾಗ ಒಂದೊಂದು ರೀತಿಯಲ್ಲಿ ಅಂದ್ರೆ ರಾಸಾಯನಿಕ ಬಳಕೆಯಿಂದ ಕೃಷಿ ಅದಕ್ಕೆ ಪರಿಸರಕ್ಕೆ ಸಾಕಷ್ಟು ಹಾನಿಯಾಗ್ತದೆ. ಇವೆರಡನ್ನ ಯಾವ ತರ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಉದ್ದೇಶದಿಂದ ನೈಸರ್ಗಿಕ ಕೃಷಿಗೆ ಈಗ ಹೆಚ್ಚಿನ ಒಲವು ಕೊಡ್ತಾ ಇದಾರೆ, ರೈತರಿಗೂ ಆಗಿದೆ, ಸಂಶೋಧನೆಗೂ ಬರ್ತಾ ಇದೆ. ಇದರಿಂದ ಹೊಸ ಹೊಸ ಆವಿಷ್ಕಾರಗಳು ಬಂದಾಗ ಒಂದ್ ರೀತಿಯಿಂದ ಉತ್ಪಾದನೆ ಆಹಾರ ಬದ್ಧತೆಗೆ ಏನು ತೊಂದರೆ ಆಗದಂಗೆ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಅದಕ್ಕೆ ರಾಸಾಯನಿಕಗಳನ್ನ ಬೆಳಕಿಗೆ ಕಡಿಮೆ ಮಾಡಲಿಕ್ಕಿರ್ತಕ್ಕಂಥ ಮಾರ್ಗೋಪಾಯಗಳನ್ನು ಸಮೇತ ಈ ಬಜೆಟ್ ನಲ್ಲಿ ಒಂದು ತೋರಿಸಲಾಗಿದೆ. ಇದನ್ನ ಸುಸ್ಥಿರ ಕೃಷಿ ಒಂದು ಆಶಾದಾಯಕ ಆಗಿದೆ ಅಂತ ಒಂದು ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ನೀರಿನ ಸದ್ಬಳಕೆ, ಈಗ ನಮ್ಮಲ್ಲಿ ಕೃಷಿ ಅಂದ ತಕ್ಷಣ ನೀರು ಬಹಳ ಪ್ರಮುಖವಾದ, ಇದರಿಂದ ನೀರಿನ ಸದ್ಬಳಕೆ ಸಮಯದಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಗೆ ಸಾಕಷ್ಟು ಇದುವರೆಗೆ ಒತ್ತು ಕೊಟ್ಟು ಬಂದಿತ್ತು, ಮೊದಲಿನೂ ಕೊಟ್ಟಿದ್ದು ಹಳೆ ಕಳೆದ ಬಜೆಟ್ ಅಲ್ಲಿ ಈ ಸಮೇತ ಸಮೇತ ಅದನ್ನು ಮುಂದುವರಿಸಿದ ಸಮೇತ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅದೇ ರೀತಿ ಇನ್ನೊಂದು ಬಗ್ಗೆ ಮಾರುಕಟ್ಟೆ ವ್ಯವಸ್ಥೆ, ನಮ್ಮಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಬಹಳಷ್ಟು ಮುಖ್ಯ. ಕೃಷಿಯಲ್ಲಿ ರೈತ ನಾವು ಎಷ್ಟೇ ಬೆಳೆದರೂ ಸಮೇತ ಅವಕ್ಕೆ ಸೂಕ್ತವಾದ ಮಾರುಕಟ್ಟೆ, ಈ ಮಾರುಕಟ್ಟೆ ಸಾಕಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದಾರೆ ಇದರಲ್ಲಿ. ಯಾಕಂದ್ರೆ ಟ್ರೇಡರ್ಸ್, ಫಾರ್ಮರ್ಸ್, ಕನ್ಸ್ಯೂಮರ್ ಸೇಮ್ ಪ್ಲಾಟ್ಫಾರ್ಮ್ ಬಂದಾಗ ಅಲ್ಲಿ ಪ್ರೈಸ್ ಡಿಸ್ಕವರಿ ಮೆಕಾನಿಸಮ್ ಏನಿರುತ್ತೆ ಅದು ಬಹಳ ಎಫಿಷಿಯಂಟ್ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಇದನ್ನ ಸಾಕಷ್ಟು ಇದ್ರ ಬಗ್ಗೆ ಒತ್ತು ಜಾಸ್ತಿ ಕೊಡ್ತಾ ಇದಾರೆ ಈ ಯೋಜನೆಗಳ ಬಗ್ಗೆ. ಈ ದೃಷ್ಟಿಯಿಂದ ಇದು ಒಂದು ಸಹ ಬಜೆಟ್ ಸಮೇತ ಒಂದು ರೈತರ ಆದಾಯ ಇರ್ಬೋದು, ರೈತರ ಕೃಷಿ ಉತ್ಪನ್ನ ಇರ್ಬೋದು ಅಥವಾ ಗ್ರಾಹಕರಿಗಿರ್ಬೋದು, ಇದು ಒಂಥರ ಬಹಳಷ್ಟು ದೂರದೃಷ್ಟಿಯಿಂದ ಒಂದು ಕೃಷಿ ವಲಯಕ್ಕೆ ಸಂಬಂಧಪಟ್ಟದ್ದು ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಇಲ್ಲಿ ಮುಖ್ಯವಾಗಿ ಕೃಷಿಯಲ್ಲಿ ಹೇಳ್ತಾ ಇದ್ದಾರೆ ಡಿಜಿಟಲ್ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಗೆ ಆದ್ಯತೆ ಕೊಟ್ಟಿದ್ದಾರೆ ಬಜೆಟ್ ಅಂತಿರ್ತಾವೆ. ಹೌದು ಸರ್, ಕೃಷಿ ಡಿಜಿಟಲ್ ಬಜೆಟ್ ಅಂದ್ರೆ ಡಿಜಿಟಲೀಕರಣ ಅಗ್ರಿಕಲ್ಚರ್ ಗೆ ಪ್ರಮುಖವಾಗಿ ಮಾರ್ಕೆಟ್ ಈ ನಾಮ ಅಂತ ಒಂದು ಆಲ್ರೆಡಿ ನಮ್ಮಲ್ಲಿ ಯೋಜನೆ ಇದೆ, ಇದನ್ನ ಸಮೇತ ಇನ್ನು ಬಲಪಡಿಸಬೇಕಾಗುತ್ತೆ. ಈಗ ನಮ್ಮಲ್ಲಿ ಆನ್ಲೈನ್ ಈಗ ಅಲ್ಲಿ ಟ್ರೇಡರ್ಸ್ ಇರ್ತಾರೆ, ಖರೀದಿದಾರ ಇರ್ತಾರೆ, ರೈತರು ಇರ್ತಾರೆ, ಅಥವಾ ಎಲ್ಲ ಲಾಜಿಸ್ಟಿಕ್ ಸಪೋರ್ಟ್ ಮಾಡ್ತಕ್ಕಂತ ಏನಾದ್ರು ಟ್ರಾಕ್ಟರ್ ಓನರ್ಸ್ ಇರ್ಬೋದು, ಲಾರಿ ಓನರ್ಸ್ ಇರ್ಬೋದು, ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದಾಗ ಒಂದು ವ್ಯವಸ್ಥಿತವಾಗಿ ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಮಾರಾಟ ಸಾಗಾಣಿಕೆ ಖರ್ಚು ಸಮೇತ ಕಡಿಮೆ ಆಗುತ್ತೆ. ಒಂದು ಇನ್ನೊಂದು ಪ್ರಮುಖ ಏನಂದ್ರೆ ಡಿಸೆಂಟ್ರಲೈಸೇಷನ್ ಆಫ್ ಸ್ಟೋರೇಜಸ್ ಅಂತ ಒಂದು ಯೋಜನೆ ತಂದಿದ್ದಾರೆ. ಡಿಸೆಂಟ್ರಲೈಸೇಷನ್ ಅಂದ್ರೆ ಸಾಕಷ್ಟು ನಮ್ಮಲ್ಲಿ ಬೆಳಿತೀವಿ ಆ ಕಾಲಕ್ಕೆ ತಕ್ಕಂತ ನಮ್ಮಲ್ಲಿ ಆಹಾರ ಉತ್ಪನ್ನಗಳ ಸ್ಟೋರ್ ಮಾಡ್ಲಿಕ್ಕೆ ಅಥವಾ ಸಂಗ್ರಹಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಇರಲ್ಲ ಹಳ್ಳಿಗಳಲ್ಲಿ. ಸೊ ಇದಕ್ಕೆ ಮಾಡೋದು ಬಹಳಷ್ಟು ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾತ್ರ ಇರ್ತದೆ. ಈ ಬಜೆಟ್ ಅಲ್ಲಿ ಅಂದ್ರೆ ಡಿಸೆಂಟ್ರಲೈಸೇಷನ್ ಆಫ್ ಸ್ಟೋರ್ ವೇರ್ ಹೌಸಸ್ ಅಂತ ಮಾಡಿದ್ರು. ಇವುಗಳಲ್ಲಿ ಎಲ್ಲೆಲ್ಲಿ ಉತ್ಪಾದನೆ ಇತ್ತು ಅಲ್ಲಿ ಡಿಸೆಂಟ್ರಲೈಸೇಷನ್, ಇಲ್ಲಿ ಉತ್ಪಾದನೆ ಬೆಳಿತಕ್ಕಂತ ಆ ವಸ್ತುಗಳೊಂದು ಕೆಲವೊಂದು ಇಲ್ಲಿ ನಾವು ಉತ್ಪನ್ನ ಬೆಳಿತಕ್ಕಂತೆ ಆದ ಗೋದಾಮುಗಳನ್ನು ನಿರ್ಮಾಣ ಮಾಡಿದಾಗ ಡಿಸ್ ಅಲ್ಲಿಂದ ಖರ್ಚು ಕಡಿಮೆ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಅಲ್ಲಿ ಸಮೇತ ಸ್ಥಳೀಯ ಮಟ್ಟದಲ್ಲಿ ನೀವು ಗೋದಾಮುಗಳ ಸ್ಟೋರೇಜ್ ಮಾಡಿ ಯಾವಾಗ ಬೇಕೋ ಅಲ್ಲಿಂದ ಅಥವಾ ಆನ್ಲೈನ್ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ಬಹುದು, ಬೇರೆ ರಾಜ್ಯ ಕಳಿಸಲಿಕ್ಕೆ ಸಮೇತ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವೆಲ್ಲನೂ ಸಮೇತ ಒಂದ್ ಪ್ಲಾಟ್ಫಾರ್ಮ್ ಇತ್ತಂದ್ರೆ ಅದು ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅಂತ ಏನ್ ಕರಿತೀವಿ ಎಲ್ಲ ಸಂಬಂಧಿತ ಭಾಗಿದಾರರು ಏನಿರುತ್ತೆ ಅವರ ಒಂದು ಪ್ಲಾಟ್ಫಾರ್ಮ್ ತರಲಿಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಹಳ ಅನುಕೂಲ ಆಗುತ್ತೆ. ಇದ್ರ ಈ ನಿಟ್ಟಿನಲ್ಲಿ ನಮ್ಮ ಬಜೆಟ್ ಬಹಳ ಉತ್ತಮವಾಗಿದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಮತ್ತೊಂದು ವಿಷಯವನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತಾಪ ಮಾಡಿದ್ರು. ಶ್ರೀ ಅನ್ನ ಅಂತೇಳಿ, ಫುಡ್ ಫಾರ್ ಸೆಂಚುರಿ ಅಂತೇಳಿ, ಆಮೇಲೆ ಗ್ಲೋಬಲ್ ಹಬ್ ಫಾರ್ ದಿ ಮಿಲೆಟ್ಸ್ ಅಂತೇಳಿ ಘೋಷಣೆಯನ್ನು ಮಾಡಿದ್ರು ನಮ್ಮ ಇಂಡಿಯಾವನ್ನ. ಇಲ್ಲಿ ಯಾವ ರೀತಿ ಉತ್ತೇಜನ ಸಿಗಬಹುದು ನಮ್ಮ ಮಿಲೆಟ್ಸ್ ಗಳಿಗೆ ಅಂತೀರಿ? ಸರ್, ಮಿಲೆಟ್ಸ್ ಅಲ್ಲಿ ನಾವು ಈ ವರ್ಷ ನಾವು ಅಂತಾರಾಷ್ಟ್ರೀಯ ವರ್ಷ ಅಂತ ಆಚರಣೆ ಮಾಡ್ತಿದ್ವಿ ಮಿಲೆಟ್ಸ್ ಅಲ್ಲಿ. ಯಾಕಂದ್ರೆ ಮಿಲೆಟ್ಸ್ ಅಲ್ಲಿ ಮೊದಲು ಇದೆ ಪೂರ್ ಮ್ಯಾನ್ ಫುಡ್ ಅಂತ ಕರೆದು, ಈಗ ಅದು ರಿಚ್ ಮ್ಯಾನ್ ಫುಡ್ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಯಾಕಂದ್ರೆ ಈಗ ಇದ್ರಲ್ಲಿ ಪ್ರಮುಖವಾಗಿ ಏನಾಯ್ತಂದ್ರೆ ನಮ್ಮ ಅಕ್ಕಿ ಮತ್ತು ಗೋಧಿನ ಸಾಕಷ್ಟು ಬಳಸೋದ್ರಿಂದ ಅದಕ್ಕಂತ ನಮ್ಮಲ್ಲಿ ಈಗ ಅದರ ದುಷ್ಪರಿಣಾಮಗಳು ಈಗ ನಾವು ನೋಡ್ತಾ ಇದೀವಿ, ಆರೋಗ್ಯದ ಮೇಲೆ ಆಗತಕ್ಕಂತ ದುಷ್ಪರಿಣಾಮಗಳು. ಈಗ ಒಂದೇ ಕಾಮನ್ ಫುಡ್ ಆಯ್ತು, ಬಟ್ ನಮ್ಮಲ್ಲಿ ಡೈವರ್ಸಿಟಿ ಇದೆ, ಫುಡ್ ಕನ್ಸಂಪ್ಷನ್ ಇರ್ಬೋದು, ಫುಡ್ ಅಲ್ಲಿ ಪ್ರತಿಯೊಂದು ಇದೆ. ಆ ಡೈವರ್ಸಿಟಿ ಕಡಿಮೆ ಆಗೋದ್ರಿಂದ ಅದರಿಂದ ಆರೋಗ್ಯ ಬಗ್ಗೆ ಸಾಕಷ್ಟು ಪ್ರತಿಕೂಲವಾಗಿದಾವೆ. ಅದನ್ನ ಹೋಗ್ಲಾಡ್ಸಕ್ಕೆ ಲೋಕಲ್ ಫುಡ್ ಫಾರ್ ಲೋಕಲ್ ಪೀಪಲ್ ಅನ್ನಾಗೆ ಈಗ ಸಿರಿಧಾನ್ಯಗಳು ಬೆಳೆಯೋದ್ರಿಂದ, ಅವನ ಬಳಕೆ ಮಾಡೋದ್ರಿಂದ, ಅದರಿಂದ ನ್ಯೂಟ್ರಿಷಿಯಸ್ ಫುಡ್ ಸಮೇತ ಸಿಗೋದ್ರಿಂದ, ಅದರಿಂದ ಆರೋಗ್ಯದ ಮೇಲೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂದ್ರೆ ಸಾಕಷ್ಟು ಸಂಶೋಧನೆಗಳು ಸಹ ಆಲ್ರೆಡಿ ಅವುಗಳ ಬಗ್ಗೆ ದೃಢೀಕರಣ ಆಗಿದೆ. ಅದ್ರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಂತ ಇಲ್ಲ. ಈ ದೃಷ್ಟಿಯಿಂದ ಈಗ ಮಿಲ್ಲೆಟ್ಸ್ ಬಗ್ಗೆ ಸಾಕಷ್ಟು, ಯಾಕಂದ್ರೆ ಇವು ಎಲ್ಲಾ ಮಿಲ್ಲೆಟ್ಸ್ ಸಮೇತ ಮಳೆ ಆಧಾರಿತ ಪ್ರದೇಶದಲ್ಲಿ ಬೆಳಿತಕ್ಕಂತ ಬೆಳೆಗಳು. ಇವುಗಳಲ್ಲಿ ಹೈಲಿ ನ್ಯೂಟ್ರಿಷಿಯಸ್, ಹೈ ಕ್ವಾಲಿಟಿ ಆಫ್ ವಿಟಮಿನ್ಸ್ ಇರ್ಬೋದು, ನ್ಯೂಟ್ರಿಷಿಯಸ್ ಫುಡ್ ಇರೋದ್ರಿಂದ ಇವು ಬಹಳ ಆರೋಗ್ಯಕ್ಕೆ ಬಹಳ ಅನುಕೂಲವಾಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಮತ್ತೊಂದು ಸರ್, ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಂತೇಳಿ ಘೋಷಣೆ ಮಾಡಿದ್ರು. ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಒಂದು ಹಸಿರು ಕ್ರಾಂತಿಯ ಸಲುವಾಗಿ. ಹೌದು ಸರ್. ಇಲ್ಲಿ ಬಯೋಗ್ಯಾಸ್ ಗಳನ್ನ ಮಾಡೋದು, ಆಮೇಲೆ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ನೈಸರ್ಗಿಕ ಕೃಷಿಗೆ ಒತ್ತಾಸೆಯನ್ನು ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ನಮ್ಮ ಕೃಷಿ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ? ಒಂದ್ ಕಡೆ ನಮ್ಮಲ್ಲಿ ಪರಿಸರಕ್ಕೆ ಹೆಚ್ಚಿನ ರಾಸಾಯನಿಕ ಬಳಕೆಗಳಿಂದ ಪರಿಸರ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀಳ್ತಾ ಇದಾವೆ. ಇವಾಗ ನಾವು ಒಂದ್ಸರಿ ನಮ್ಮಲ್ಲಿ ಏನಾಗುತ್ತಂದ್ರೆ ಈ ದುಷ್ಪರಿಣಾಮಗಳ ಏಕಾಏಕಿ ನಾವು ನಿಲ್ಸಿದ್ರೆ ಈಗ ಅದರಲ್ಲಿ ಕೃಷಿ ಉತ್ಪನ್ನದ ಮೇಲೆ ಪರಿಣಾಮ ಬೀಳುತ್ತೆ, ಉತ್ಪಾದಕತೆ ಮೇಲೆ, ಉತ್ಪಾದನೆ ಮೇಲೆ. ನಾವು ದೂರದೃಷ್ಟಿಯಿಂದ ಏನ್ ಮಾಡ್ಬೇಕಂದ್ರೆ ಈಗ ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ ಅಂದ್ರೆ ಪರ್ಯಾಯ ವ್ಯವಸ್ಥೆ ಏನಂದ್ರೆ ನಾವು ನೈಸರ್ಗಿಕ ಕೃಷಿಗೆ ಹೋಗ್ಬೇಕು. ನೈಸರ್ಗಿಕ ಕೃಷಿ ಏನಾಗಿದೆ ಅಂದ್ರೆ ಪರಿಸರದ ಮೇಲೆ ಯಾವುದೇ ರೀತಿ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ. ಈ ಪರಿಣಾಮ ಬೀಳಕ್ಕೆ ನೈಸರ್ಗಿಕ ಕೃಷಿಯಲ್ಲಿ ಈಗ ಈ ಕಾರ್ಯಕ್ರಮಗಳನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡಾಗ, ಸಂಶೋಧನೆ ಮತ್ತು ರೈತರ ಮಟ್ಟಕ್ಕೆ ತಗೊಂಡೋದಾಗ, ಕ್ರಮೇಣವಾಗಿ ಅಂದ್ರೆ ಒಂದು ವರ್ಷ ಎರಡು ವರ್ಷಕ್ಕೆ ಆಗೋದಿಲ್ಲ, ಕ್ರಮೇಣವಾಗಿ ಈ ಬಗ್ಗೆ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡ್ತಾ ಹೋದಾಗ, ಇದೇ ರೀತಿಯಾಗಿ ನೈಸರ್ಗಿಕ ಏನು ಅಲ್ಲಿ ಬೇಕಾಗತಕ್ಕಂತ ರಾಸಾಯನಿಕ ನಮ್ಮ ನ್ಯೂಟ್ರಿಯಂಟ್ಸ್, ಪ್ಲಾಂಟ್ ನ್ಯೂಟ್ರಿಯಂಟ್ಸ್ ಅಂತ ಏನ್ ಕೇಳ್ತೀವಿ, ಈ ನ್ಯೂಟ್ರಿಯಂಟ್ ಏನ್ ನಾವು ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಇವು ನಮ್ಮ ನೈಸರ್ಗಿಕವಾಗಿ ಏನ್ ನಮ್ಮಲ್ಲಿ ಬೇರೆ ಲಭ್ಯವಾಗಿ, ಅಥವಾ ನಮ್ಮ ಗೊಬ್ಬರ ಇರ್ಬೋದು, ಅಥವಾ ಕೋಳಿ ಗೊಬ್ಬರ ಇರ್ಬೋದು, ಅಥವಾ ನಮ್ಮಲ್ಲಿ ಏನ್ ನಮ್ಮಲ್ಲಿ ಬೆಳೀತಕ್ಕಂತ ಏನದು ಕ್ರಾಪಿಂಗ್ ಪ್ಯಾಟರ್ನ್ಸ್ ಚೇಂಜ್ ಮಾಡೋದಿರ್ಬೋದು, ಈ ಬದಲಾವಣೆ ಮಾಡೋದ್ರ ಮೂಲಕ, ನೈಸರ್ಗಿಕವಾಗಿ ಮಾಡೋದ್ರ ಮೂಲಕ ಹೊಸ ಹೊಸ ಅನ್ವೇಷಣೆಗಳು ಈ ಮಟ್ಟದಲ್ಲಿ ಆದಾಗ, ನಾವು ರಾಸಾಯನಿಕ ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು, ಅಥವಾ ನೈಸರ್ಗಿಕ ಕೃಷಿಯನ್ನ ನಾವು ಹೆಚ್ಚಿನ ಮಾಡ್ತಾ ಹೋಗ್ಬೋದು. ಇದರಿಂದ ಎರಡು ರೀತಿಯಿಂದ ಅನುಕೂಲ ಇದೆ, ನಮ್ಮಲ್ಲಿ ಪರಿಸರಕ್ಕೂ ಹಾನಿ ಕಡಿಮೆ ಆಗುತ್ತೆ, ರೈತರಿಗೂ ಖರ್ಚು ಕಡಿಮೆ ಆಗುತ್ತೆ, ಅದೇ ರೀತಿಯಾಗಿ ಅದನ್ನ ಬಳಕೆದಾರರಿಗೆ ಮತ್ತು ಆರೋಗ್ಯದಲ್ಲಿ ಒಂದು ಸುಧಾರಣೆಯನ್ನು ಸಮೇತ ತರಬಹುದು. ಈಗ ವಿಶೇಷವಾಗಿ ಮತ್ತೊಂದು ವಿಚಾರ ಅಂತಂದ್ರೆ, ನಮ್ಮ ಈ ಒಂದು ಬಜೆಟ್ ಅಲ್ಲಿ ನಾವು ನೋಡ್ತಾ ಇರೋದು ತೋಟಗಾರಿಕೆ ಮತ್ತು ಪ್ಲಾಂಟೇಶನ್ಸ್ ಬೆಳೆಗಳಿಗೆ ಕ್ಲೀನ್ ಪ್ಲಾಂಟಿಂಗ್ ಮೆಟೀರಿಯಲ್ ಅನ್ನ ಒದಗಿಸಲಿಕ್ಕೆ ಅದಕ್ಕೆಲ್ಲ ಸೆಟ್ಅಪ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ 2,200 ಕೋಟಿ ರೂಪಾಯಿಯನ್ನ ಪ್ರಸ್ತಾಪ ಮಾಡಿದ್ದಾರೆ ಒಂದು ಬಜೆಟ್ ಅಲ್ಲಿ. ಸರ್, ಹೌದು. ಯಾಕಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಇವು ನಾವು ಯಾವ್ದು ರೈತರ ಒಂದು ಆದಾಯ ಆಗಿರ್ಬೋದು ಅಥವಾ ಪರಿಸರದ ಬಗ್ಗೆ ಆಗಿರ್ಬೋದು, ಪ್ಲಾಂಟೇಶನ್ ಲಾಂಗ್ ಡ್ಯೂರೇಷನ್ಸ್ ಕ್ರಾಪ್ಸ್ ಅಂತ ಇದೆ ಪ್ಲಾಂಟೇಶನ್ ಕ್ರಾಪ್ಸ್ ಗೆ, ಆ ಮಾಡೋದ್ರಿಂದ ರೈತರಿಗೆ ಒಂದು ಸುಸ್ಥಿರವಾಗಿ ಆದಾಯ ಸಮೇತ ಹೆಚ್ಚಿಸಿಕೆ ಮಾಡಬಹುದು, ಅದರಿಂದ ಪರಿಸರಕ್ಕೂ ಸಮೇತ ಒಳ್ಳೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವು ಶಾರ್ಟ್ ರನ್ ಕ್ರಾಪ್ಸ್, ಲಾಂಗ್ ರನ್ ಇರೋದ್ರಿಂದ ಪ್ಲಾಂಟೇಶನ್ ಕ್ರಾಪ್ಸ್ ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚು ಮಾಡಿದಾಗ ಅರಣ್ಯೀಕರಣ ಮಾಡಿದಂಗೂ ಆಗುತ್ತೆ, ಕೃಷಿ ಉತ್ಪನ್ನನೂ ಬಂದಾಗ ಆಗುತ್ತೆ, ಅಥವಾ ರೈತರಿಗೂ ಸಮೇತ ಹೆಚ್ಚಿನ ಆದಾಯ ಸಮೇತ ತರಬಹುದು. ಆದ್ರಿಂದ ಈ ನಿಟ್ಟಿನಲ್ಲಿ ಈ ಯೋಜನೆ ಒಂದು ಉತ್ತಮ ಯೋಜನೆ ಅಂತ ಹೇಳ್ಬೋದು. ಈಗ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿರೋದು, ವಿಶೇಷವಾಗಿ ಕೃಷಿ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯನ್ನ ತರಲಿಕ್ಕೆ ಪ್ರಯತ್ನ ಈ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಇದು ಯಾವ ರೀತಿ ತರ್ತಾರೆ, ಯಾವ ರೀತಿ ಉಪಯೋಗ ಆಗುತ್ತೆ ಕೃಷಿಯಲ್ಲಿ? ಸರ್, ಕೃಷಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮಲ್ಲಿ ಐಟಿ ಅಪ್ಲಿಕೇಶನ್ ಆಫ್ ಐಟಿ ಇನ್ ಅಗ್ರಿಕಲ್ಚರ್. ಅದರಲ್ಲಿ ಈಗ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಬಿಗ್ ಡಾಟಾ ಇರ್ಬೋದು ಅಥವಾ ಮಿಷಿನ್ ಲರ್ನಿಂಗ್ ಅಂತ ಇದ್ರಲ್ಲಿ, ಈಗ ಬೇರೆ ವಲಯದಲ್ಲಿ ಸಾಕಷ್ಟು ಇವುಗಳನ್ನು ಬಳಕೆ ಮಾಡಿದರೆ ಕೃಷಿಯಲ್ಲಿ ಸಾಕಷ್ಟು ವಿಫಲವಾದ ಅವಕಾಶಗಳು ಇದಾವೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ನೋಡ್ರಿ, ಈಗ ನಮ್ಮಲ್ಲಿ ಈಗ ಸ್ಪ್ರೇಯಿಂಗ್ ಇತ್ತು ಮೊದಲು, ಅದರಲ್ಲಿ ಡ್ರೋನ್ ಬಳಕೆಯಿಂದ ನಾವು ಮಾಡಬಹುದು. ಈಗ ಡ್ರೋನ್ ಬಳಕೆಯಿಂದ ನಾವು ನಮ್ಮ ಯಾವ್ದೇ ಕೀಟನಾಶಕಗಳನ್ನು ಸಮೇತ ನಾವು ಮಾಡಬಹುದು. ಇದರಿಂದ ಕೂಲಿ ಜನ ಆಳುಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ಈಗ ಪ್ರಿಸೈಸ್ ಅದನ್ನ ಎಲೆಕ್ಟ್ರಿಕ್ ಎಲ್ಲಿ ರೋಗ ಇದೆಯೋ ಅದಕ್ಕೆ ಮಾತ್ರ ಔಷಧ ಹೊಡಿಬೇಕಂತ ನಾವೇನಾದ್ರೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಾಪ್ಟ್ ಮಾಡ್ಕೊಂಡ್ರೆ, ನಾವು ಪ್ರೋಗ್ರಾಮಿಂಗ್ ಮಾಡಿದ್ರೆ ಸಾಫ್ಟ್ವೇರ್ ಅಲ್ಲಿ, ಈಗ ಡ್ರೋನ್ ಇದೆ, ಕೆಮಿಕಲ್ ಇದೆ, ಬಟ್ ಅದನ್ನ ಯಾವ ಗಿಡ ಎಲ್ಲಾ ಗಿಡಕ್ಕೂ ರೋಗ ಬಂದಿಲ್ಲ ಅಂದ್ರೆ, ಯಾವ ರೋಗಕ್ಕೆ ಬಂದಿದೆ ಅದಕ್ಕೆ ಮಾತ್ರ ಅಪ್ಲೈ ಮಾಡಿ ಇಲ್ಲಿಂದ ಸ್ಟಾಪ್ ಮಾಡೋ ಅಂತ ಒಂದು ಪ್ರೋಗ್ರಾಮಿಂಗ್ ಮಾಡಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡಿಟ್ರೆ, ಆ ಇಂಟೆಲಿಜೆನ್ಸ್ ಹೇಳುತ್ತ ಸ್ಕ್ಯಾನ್ ಮಾಡಿದ ತಕ್ಷಣ ಹೇಳುತ್ತ ಇದಕ್ಕೆ ಸಿಗ್ನಲ್ ಕೊಡುತ್ತೆ, ಯಾವ್ದಕ್ಕೆ ದ್ರೋಣಿಗೆ ಇದು ಬೇಕಿಲ್ಲ, ಇದು ನೆಕ್ಸ್ಟ್ ಇಡ ಕಷ್ಟ ಬೇಕು. ಆ ತರ ಇಷ್ಟು ಪರಿಣಾಮ ಎಷ್ಟು ಕ್ವಾಂಟಿಟಿ ಈ ವಲಯದಲ್ಲಿ, ಒಂದು ಉದಾಹರಣೆ ಹೇಳಿದೆ ಅಷ್ಟೇ. ಈ ತರದಿಂದ ನಮ್ಮಲ್ಲಿ ಕೆಮಿಕಲ್ ಯೂಸ್ ಮಾಡೋದು ಕಡಿಮೆ ಮಾಡಬಹುದು, ಖರ್ಚು ಕಡಿಮೆ ಆಗ್ಬಹುದು, ಸಮಯ ಉಳಿತಾಯ ಆಗುತ್ತೆ, ಅದರಿಂದ ಮೋರ್ ಎಫಿಶಿಯಂಟ್ ಯೂಸ್ ಆಫ್ ಕೆಮಿಕಲ್ಸ್ ಆಗುತ್ತೆ, ಅದನ್ನ ಹೆಚ್ಚು ಇಳುವರಿ ಸಮೇತ ನಾವು ಪಡೆಯಬಹುದು. ಒಂದು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಪ್ಲಿಕೇಶನ್ ಆಯ್ತು. ಅದೇ ರೀತಿಯಾಗಿ ನಮ್ಮಲ್ಲಿ ಸಾಕಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾಗಿದೆ. ಈಗ ನೀರಾವರಿಯಲ್ಲಿ ಸಮೇತ ಮಾಡಬಹುದು, ನಾವು ಯಾವ ಮಟ್ಟದಲ್ಲಿ ಈಗ ತೇವಾಂಶ ಇದೆ, ನಮ್ಮ ಬೆಳೆಗೆ ಎಷ್ಟು ನೀರಿನ ತೇವಾಂಶ ಲಭ್ಯತೆ ಇದೆ, ಈಗ ಎಷ್ಟು ಕಡಿಮೆ ಇದೆ, ಎಷ್ಟು ನೀರು ಕೊಡಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಮಾಡಿಟ್ಟಾಗ ಏನಾಗುತ್ತಂದ್ರೆ ಅದು ಈಗ ಇಷ್ಟು ಒಂದ್ ಸೆಂಟಿಮೀಟರ್ ನೀರು ಕೊಡಿ ಅಥವಾ ಅರ್ಧ ಸೆಂಟಿಮೀಟರ್ ನೀರು ಕೊಡಿ ಅಂತ ಆಟೋಮೆಟಿಕ್ ಅಲ್ಲಿ ಲೆಕ್ಕ ಹಾಕಿ ಅದಕ್ಕೆ ಆನ್ ಅಂಡ್ ಆಫ್ ಮಾಡಬಹುದು. ನಾವು ಹೋಗಿ ಈಗೇನ್ ಬಿಡ್ತೀವಿ, ವಾಲ್ ತಿರುಗಿಬಿಟ್ಟು ಅದೇ ಬರ್ತೀವಿ ರೈತರು. ಸೊ ಇದು ಆಟೋಮೇಶನ್ ಮಾಡಿದಾಗ ಏನಾಗುತ್ತಂದ್ರೆ ಅದಕ್ಕೆ ಬೇಕಾಗಿದ್ರೆ ಮಾತ್ರ ಆನ್ ಆಟೋಮೆಟಿಕ್ ಆನ್ ಆಗುತ್ತೆ, ಇಲ್ಲ ಆಫ್ ಆಗುತ್ತೆ. ಇದೊಂದು ಇಂಥವು ಸಾಕಷ್ಟು ಆವಿಷ್ಕಾರಗಳು ನಮ್ಮಲ್ಲಿ ಕೃತಕ ಬುದ್ಧಿಮತ್ತೆ ಅಂತ ಉಪಯೋಗಿಸ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಕೃಷಿಯಲ್ಲಿ ಯೂಸ್ ಮಾಡಬಹುದು, ಅಥವಾ ವೀಡಿಂಗ್ ಅಂತ ಬರುತ್ತೆ, ನಾವೇನು ವೀಡಿಂಗ್ ಮಾಡಿದ್ರೆ ಕಳೆ ನಾಶಕ ಮಾಡಬಹುದು. ಈ ಎಲೆಕ್ಟ್ರಾನಿಕ್ ವೀಡಿಂಗ್ ಅಂತ ನಾವು ಈಗ ಬೆಳೆ ಹಾಕಿರ್ತೀವಿ, ಬೆಳೆಗೆ ಪ್ರೋಗ್ರಾಮ್ ಅದನ್ನ ವೇವ್ ಲೆಂತ್ ಎಷ್ಟಿದೆ ಅದ್ರ ಬಗ್ಗೆ ನೋಡಿ ಅದ್ರ ಬಗ್ಗೆ ಅದ್ರ ಮಾತ್ರ ಯಾವ್ದು ನಮಗೆ ಬೇಕು ಕಳೆ ಅಂದ್ರೆ ನಮಗೆ ಬೇಡವಾದ ಸಸ್ಯ, ಆ ಸಸ್ಯನ ಕೇಳಲಿಕ್ಕೆ ಮಾಡ್ಲಿಕ್ಕೆ ಪ್ರೋಗ್ರಾಮಿಂಗ್ ಮಾಡಿದಾಗ ಅದಕ್ಕೆ ಕೇಳಿದಾಗ ಅಷ್ಟೇ ಅದಕ್ಕೆ ಕಿತ್ಕ ಬರುತ್ತೆ. ಬರೀ ನಮ್ಮಲ್ಲಿ ಕಸ ಸಮಸ್ಯೆ, ಕಸ ಅಥವಾ ಕಳೆ ಸಮಸ್ಯೆ ಬಹಳಷ್ಟು ಬರುತ್ತೆ ಎಲ್ಲ ಬೆಳೆಯಲ್ಲಿ, ಹತ್ತಿ ಬೆಳೆಯಲ್ಲಿ ಇರ್ಬೋದು, ಬೇರೆ ಬೆಳೆಯಲ್ಲಿ ಇರ್ಬೋದು. ಆ ತರ ನಮ್ಮಲ್ಲಿ ಇನ್ನೂ ಆವಿಷ್ಕಾರಗಳು ಆಗಲಿಕ್ಕೆ ಬಹಳಷ್ಟು ಅವಕಾಶಗಳಿದಾವೆ. ಆಮೇಲೆ ಇನ್ನೊಂದು ವಿಚಾರ ಇದರಲ್ಲಿ ಲಾಂಗ್ ಸ್ಟೇಪಲ್ ಕಾಟನ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಲಾಂಗ್ ಎಕ್ಸ್ಟ್ರಾ ಲಾಂಗ್ ಸ್ಟೇಪಲ್ ಕಾಟನ್. ಇದರಲ್ಲಿ ಬಜೆಟ್ ಅಲ್ಲಿ ಏನ್ ಗಮನಿಸಿರ್ತಾವೆ, ಇದ್ರ ಅಭಿವೃದ್ಧಿ ಬಗ್ಗೆ ಹೇಳಿದಾರಂತೀರಾ, ಹೇಗೆ? ಓವರ್ಆಲ್ ಹೇಳ್ಬೇಕಂದ್ರೆ ನಮ್ಗೆ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಇದೆ. ಅಂದ್ರೆ ದೂರ ಮುಂದಿನ ಯೋಜನೆ ಏನಿದೆ, ನಮ್ಮಲ್ಲಿ ಸುಸ್ಥಿರ ಕೃಷಿ ಏನಿದೆ, ಮುಂದಿನ ವರ್ಷದಲ್ಲಿ ಬಜೆಟ್ ನಾವು ಕೃಷಿಯನ್ನ ಯಾವ ತರ ತಗೊಂಡು ಹೋಗ್ಬೇಕು, ನಮ್ಮ ಯಾವುದೇ ರೀತಿಯಿಂದ ನಮ್ಮ ಆಹಾರ ಭದ್ರತೆಗೆ ಧಕ್ಕೆ ಬರದ ಹಾಗೆ ಇವು ಎಷ್ಟು ಬಂಡವಾಳ ಹೂಡಬೇಕು, ಎಷ್ಟು ಮಾಡಿದಾಗ ಯಾವ ವಲಯಕ್ಕೆ ಎಷ್ಟೆಷ್ಟು ಕೃಷಿ ವಲಯದಲ್ಲಿ ಅದರಲ್ಲಿ ಸಮೇತ ಅದ್ರ ಒಳಗಿನ ಬೇರೆ ವಲಯ ನೋಡಿದಾಗ ತೋಟಗಾರಿಕೆ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಎಲ್ಲರಿಗೂ ಸಮೇತ ಮೀನುಗಾರಿಕೆ ಇರ್ಬೋದು, ಒಂದು ಆದ್ಯತೆ ಕೊಟ್ಟು ಒಂದು ದೂರದೃಷ್ಟಿ ಇಟ್ಕೊಂಡು ಬಜೆಟ್ ಮಂಡನೆ ಮಾಡಿದ್ದಾರೆ ಸರ್. ಆಶಾದಾಯಕ ಒಂದು ಬಜೆಟ್ ನಮ್ಮ ರೈತರಿಗೆ ಒಳ್ಳೆ ರೀತಿಯಿಂದ ಕೆಲವೊಂದು ಕಾರ್ಯಕ್ರಮಗಳು ಬಜೆಟ್ ಅಲ್ಲಿ ಇದಾವೆ. ಮುಂದಿನ ದಿನಗಳಲ್ಲಿ ಈ ಒಂದು ಬಜೆಟ್ ಇಂದ ನಾವು ಸಾಕಷ್ಟು ಕೃಷಿಯ ಅಭಿವೃದ್ಧಿಯನ್ನ ಗಮನಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂತ ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಎಲ್ಲ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ ಸರ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. 2023-24 ಕೇಂದ್ರ ಮುಂಗಡ ಪತ್ರದಲ್ಲಿ ಕೃಷಿ ಅಭಿವೃದ್ಧಿಗೆ ಪೂರಕವಾಗಿರುವ ಕಾರ್ಯಕ್ರಮಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಜಿಬಿ ಲೋಕೇಶ್ ಅವರೊಂದಿಗೆ ಸಂವಾದವನ್ನು ಆಲಿಸಿದರೆ. ರೈತ ಬಂಧುವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಂಧುವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ರೈತ ಬಾಂಧವರು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದಾಗಿ ಭೂಮಿಯಲ್ಲಿರುವ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಜೊತೆಗೆ ರೈತ ಬಾಂಧವರು ಹಿಂಗಾರು ಬೆಳೆ ಕಟಾವಾದ ನಂತರ ಕಡ್ಡಾಯವಾಗಿ ಮಾಗಿ ಉಳುಮೆಯನ್ನು ಮಾಡಿಸಬೇಕು. ಹಿಂಗಾರಿ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ರೈತ ಬಾಂಧವರು ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟರಿಜಿಯಂ ಅನಿಸೋಪ್ಲಿಯೇ ಅಥವಾ 2 ಗ್ರಾಂ ಮೆಟರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾನೆಂಟ್ರಿನಲ್ಲಿ ಪ್ರೋಲನ್ನು 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಭತ್ತವನ್ನು ನಾಟಿ ಮಾಡುವ ಪೂರ್ವದಲ್ಲಿ ರೈತ ಬಾಂಧವರು ಭತ್ತದ ಸಸಿಯ ಬೇರುಗಳನ್ನು ಅಜಿಸ್ಪೆರಿಲಮ್ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ ಶೇಕಡ 25% ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಮಾವಿನಲ್ಲಿ ಇಳುವರಿಯನ್ನು ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ರೈತ ಬಾಂಧವರು ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು. ಮುಖ್ಯವಾಗಿ ಹೆಚ್ಚು ಗಾಳಿಯಾಡದಂತೆ ರೈತ ಬಾಂಧವರು ಜಾನುವಾರುಗಳನ್ನು ನೋಡ್ಕೋಬೇಕು. ಜೊತೆಗೆ ಸಮತೋಲನ ಆಹಾರವನ್ನು ಕೊಡುವುದು ಮುಖ್ಯವಾಗಿರುತ್ತದೆ. ಒಣಮೇವು, ಹಸಿರು ಮೇವು ಮತ್ತು ದಾಣಿ ಮಿಶ್ರಣವನ್ನು ತಿನ್ನಿಸುವುದರಿಂದ ಜಾನುವಾರುಗಳ ಹಾಲಿನ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇನ್ನು ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಭೇಟಿಯಾಗ್ಬೋದು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಆಲಿಸಿದರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್: ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಈಗ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿವೆ. ಮೊದಲಿಗೆ ಯಾದಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ: ಕಡಲೆಕಾಳು ಕನಿಷ್ಠ 4,609 ರೂಪಾಯಿಗಳಿಂದ ಗರಿಷ್ಠ 4,759 ರೂಪಾಯಿಗಳು. ಶೇಂಗಾ 5,329 ರೂಪಾಯಿಗಳಿಂದ 8,019 ರೂಪಾಯಿಗಳು. ಕೆಂಪು ತೊಗರಿ 5,659 ರೂಪಾಯಿಗಳಿಂದ 7,457 ರೂಪಾಯಿಗಳು. ಬಿಳಿ ತೊಗರಿ 7,089 ರೂಪಾಯಿಗಳಿಂದ 7,229 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ: ಕಡಲೆಕಾಳು ಸ್ಥಳೀಯ ಕನಿಷ್ಠ 4,459 ರೂಪಾಯಿಗಳಿಂದ ಗರಿಷ್ಠ 4,711 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 7,300 ರೂಪಾಯಿಗಳಿಂದ 8,000 ರೂಪಾಯಿಗಳು. ಶೇಂಗಾ ಗುಂಗುರಿ 5,589 ರೂಪಾಯಿಗಳಿಂದ 8,072 ರೂಪಾಯಿಗಳು. ಈರುಳ್ಳಿ 370 ರೂಪಾಯಿಗಳಿಂದ 1,080 ರೂಪಾಯಿಗಳು. ಭತ್ತ ಸೋನಮಸೂರಿ 1,849 ರೂಪಾಯಿಗಳಿಂದ 2,589 ರೂಪಾಯಿಗಳು. ಸೂರ್ಯಕಾಂತಿ 4,411 ರೂಪಾಯಿಗಳಿಂದ 4,511 ರೂಪಾಯಿಗಳು. ಕೆಂಪು ತೊಗರಿ 4,109 ರೂಪಾಯಿಗಳಿಂದ 7,524 ರೂಪಾಯಿಗಳು. ಹಾಗೆ ಬಿಳಿ ತೊಗರಿ ಕನಿಷ್ಠ 6,688 ರೂಪಾಯಿಗಳಿಂದ 7,302 ರೂಪಾಯಿಗಳು. ರೈತ ಬಂಧವರೇ, ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇಂದಿನ ಪೇಟೆ ದಾಣೆ: ಒಣಮೆಣಸಿನಕಾಯಿ ಕನಿಷ್ಠ 4,000 ರೂಪಾಯಿಗಳಿಂದ ಗರಿಷ್ಠ 38,800 ರೂಪಾಯಿಗಳು ಇವೆ. ರೈತ ಬಂಧವರೇ, ಇದುವರೆಗೆ ಯಾದಗಿರಿ, ರಾಯಚೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನು ಆಲಿಸಿದರೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800 2020. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಶ್ರೋತೃ ಬಾಂಧವರೇ, ಸಮಯ 7:20. ಈಗ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು, ಆಲಿಸೋಣ. ಕುಷ್ಟಗಿ ತಾಲೂಕಿನ ಪಂಡಿತ್ ಸಿದ್ದಲಂಗೆಯ ಹಿರಮಠ್ ಅವರಿಂದ ತತ್ವ ಪದಗಳನ್ನು. ಶಿವನಿದ್ದರೆ ಶಿವನಿದ್ದರೆ ಶಿವನಿದ್ದರೆ ಗುರುವೆ ಕೇಳಬೇಕು ಲಿಂಗವ ಕೊಡುವುದಕ್ಕೆ ಜಂಗಮನೆಗೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ ಇದುವರೆಗೆ ಕುಷ್ಟಗಿಯ ಪಂಡಿತ್ ಸಿದ್ದಲಿಂಗಯ್ಯ ಹಿರೇಮಠ ಅವರಿಂದ ತತ್ವಪದಗಳನ್ನು ಆಲಿಸಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಮಾನ್ವಿ ತಾಲೂಕಿನ ಕೋಡಿ ಗ್ರಾಮದ ಲಕ್ಷ್ಮಮ್ಮ ಅವರಿಂದ ಚೌಡಕಿ ಪದಗಳನ್ನು. ಯವ ದಿಕ್ಕಿಗೆ ದೊಡ್ಡಾಕಿ ಉತ್ತಿರ ಎಲ್ಲಮ್ಮ ಯವ ದಿಕ್ಕಿಗೆ ದೊಡ್ಡಾಕಿ ಆಯುವ ದಿಕ್ಕಿಗೆ ದೊಡ್ಡಾಕಿ ವಾ ಕಳದವಾಯು ಮೂಡುದಾಳದೆದ್ದು ಎಲೆ ಮಲ್ಲಿಗೆ ಹಿಂದಿ ಎಂಬ ಶಬ್ದ ಇವ ಹಿಡುದಾಳದೇವಿ ಉರವುರ ಹಂಬ ತಾಯೋಡಿ ಎಲೆ ಬಳಂತಿಗೆ ಅಯುಡಿ ಎಲೆ ಮಲ್ಲಿಗೆ ಹಿಂದಿ ಎಂಬ ಶಬ್ದ ಇವ ಹಿಡುದಾಳದೇವಿ ದಿಕ್ಕಿಗೆ ದೊಡ್ಡ ಕ್ಯಾಯು ದಿಕ್ಕಿಗೆ ದೊಡ್ಡ ಆಕಿ ಮಾ ಕಳದವಾಯು ಮೂಡುದಾಳದೇ ಉರುದ ಹಂಬ ತಾಯು ಉಡಿಯಲೆ ಬಂಡಾರಾಯು ಉಡಿಯಲೆ ಬಂಡಾರ ಮುಂದಿ ಎಂಬ ಶಬದಾಯು ಹಿಡುದಾಳದೇ ಎಳ್ಳೋದೆಲ್ಲ ವೈರಿ ಮಾಲಿಗೆ ವೈರೆ ಐವತ್ತು ರಾಬಿಗೆ ದೇವಿ ಎಲ್ಲ ಮಗೋಗವರಾಯವ ಎಳ್ಳೋದೆಲ್ಲ ವೈರೆ ಅಯ್ಯೋ ಎಳ್ಳೋದೆಲ್ಲ ವೈರಿ ಮಾಲಿಗೆ ವೈರೆ ಐವತ್ತು ರಾಬಿಗೆ ದೇವಿ ಆರು ಸಾವಿರದಾಯು ಕರಿಯ ಡೊಳ್ಳದೇವಿ ಆರಂಭದಡಿ ಬ್ಯಾಗಾಯೋ ಬೋರಂಬದೇನಮ್ಮ ಯು ಬೋರಂಬದೇನು ಆರು ಸಾವಿರದಾಯು ಕರಿಯ ಡೊಳ್ಳದೇವಿ ಆರು ಸಾವಿರದಾಯು ಚವಡಿಕ್ಕಿದೆ ಆರನ್ನ ಸಾವಿರದಾಯವ ಚೌಡಿಕ್ಕಿ ನದುದಾಗಾಯು ಚೌಡಿಕ್ಕಿ ನದುದಲ್ಯದುಗಮ್ಮಾಯು ಜೀಜವಂತಿದೆ ಹಿಂಬಿಯ ಬರದ ಗಾಯ ಹೂವಗಳ ಹುಲಿಗಮ್ಮ ಹಿಂಗಳ ಹುಲಿಗಮ್ಮ ಹಿಂಬೆ ಸೋಕಿಲೆ ಇವು ಜಾಡುದಾಳ ದೇವಿ ಹುಲಿಗಮ್ಮ ಇವು ಬರುವಾಕೆ ಹುಲಿಗಮ್ಮ ಬಾಳೆ ಸೋ ಅಕ್ಕಿಯಲ್ಲಿ ಇವು ಜಾಡುದಾಳಾದಿ ಬಾಳಿಯ ಬನದಾಗ ಇವು ಹೊಗಳ ಹುಲಿಗಮ್ಮ ಇವು ಹೊಗಳ ಹುಲಿಗಮ್ಮ ಬಾಳ ಸೋ ಅಕ್ಕಿಯಲ್ಲಿ ಇವು ಜಾಡುದಾಳಾದಿ ಕೆಡಿಸೇನೆ.